ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಆರೋಗ್ಯ ರಕ್ಷಣೆಯಲ್ಲಿ ಆಯುರ್ವೇದದ ಪಾತ್ರ, ಈ ವಿಷಯವಾಗಿ ಆಯುರ್ವೇದ ವೈದ್ಯರಾದ ಡಾ ಕೆ ರವೀಂದ್ರ ಭಟ್ ಅವರೊಡನೆ ಸಂದರ್ಶನ ಕೇಳುತ್ತೀರಿ. ಡಾ ಕೆ ರವೀಂದ್ರ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಆರೋಗ್ಯವೇ ಭಾಗ್ಯ ಎನ್ನುವಂತ ಒಂದು ಮಾತಿದೆ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು ನಮ್ಮ ಕೈಯಲ್ಲೇ ಇದೆ ಎನ್ನುವಂತಹ ಒಂದು ಮಾತು ಕೂಡ ನಾವು ಸೇರಿಸಬಹುದು. ರೋಗ ಬಂದ ನಂತರ ಚಿಕಿತ್ಸೆಯನ್ನು ಕೊಡಿಸುವುದರ ಬದಲಿಗೆ ರೋಗ ಬಾರದ ಹಾಗೆ ನಾವು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು, ನಮ್ಮ ಜೀವನ ಶೈಲಿ ಹೇಗಿರಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ಮಾತನಾಡಬೇಕಾಗಿದೆ. ಆಯುರ್ವೇದ ದೃಷ್ಟಿಯಲ್ಲಿ ಆರೋಗ್ಯ ಅಂದರೆ ಏನು, ಆರೋಗ್ಯದ ಸಂರಕ್ಷಣೆ ಅಂದರೆ ಏನು ಅಂತ ಹೇಳ್ತೀರಿ? ನೋಡಿ, ಆಯುರ್ವೇದ ಅಂತ ಹೇಳೋದು ಒಂದು ವೈದ್ಯಕ ಶಾಸ್ತ್ರ ಅಂತ ಎಲ್ಲರಿಗೂ ತಿಳಿದ ವಿಚಾರ. ಹಾಗೆ ಅದನ್ನು ಅನೇಕರು ಜೀವನ ಶಾಸ್ತ್ರ ಅಂತ ಸಹ ಹೇಳ್ತಾರೆ. ವೈದ್ಯಕ ಶಾಸ್ತ್ರ ಅಂತ ಹೇಳಿದ ಕೂಡಲೇ ಅದರ ಒಂದು ಏರಿಯಾ ಆಫ್ ಆಕ್ಷನ್ ಅಂತ ಹೇಳುವ ಅದು ರೋಗಗಳನ್ನು ಪತ್ತೆ ಹಚ್ಚುವುದು ಮತ್ತು ಅದಕ್ಕೆ ಸಮರ್ಪಕವಾದ ಚಿಕಿತ್ಸೆಯನ್ನು ನೋಡೋದು ಅಂತ. ಚಿಕಿತ್ಸೆ ಅಂತ ಹೇಳುವಾಗ ಈಗ ಆಯುರ್ವೇದ ರೀತಿಯಲ್ಲಾಗುವಾಗ ಪಂಚಕರ್ಮ ಚಿಕಿತ್ಸೆ ಆಗ್ಬೋದು, ಗಿಡಮೂಲಿಕೆ ಔಷಧಿಗಳನ್ನು ಕೊಡುವಂಥದ್ದು, ಅಲ್ಲದೆ ಪಥ್ಯ ಆಹಾರ ಸೇವನೆ, ಅದು ಸಹ ಜನರಿಗೆ ತಿಳಿದ ವಿಚಾರ. ಹೀಗೆ ಜೀವನ ಶಾಸ್ತ್ರ ಅಂತ ವಿಚಾರ ಬರುವಾಗ ರೋಗಗಳು ಬರದಂತೆ ತಡೆಗಟ್ಟುವ ವಿಚಾರ, ಶಾರೀರಿಕ ಆಗಲಿ ಮಾನಸಿಕ ರೋಗಗಳಾಗಲಿ ಅವುಗಳನ್ನು. ಎರಡನೇದ್ದು ಶಾರೀರಿಕ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ವೃದ್ಧಿಸುವ ವಿಚಾರ. ಈ ಬೌದ್ಧಿಕ ಮತ್ತು ಶಾರೀರಿಕ ಸಾಮರ್ಥ್ಯ ವೃದ್ಧಿಯಿಂದ ಸಾಮಾನ್ಯವಾಗಿ ಕಲಿಕೆಯ ಏರಿಯಾದಲ್ಲಿ ಅಥವಾ ವೃತ್ತಿಯ ಇದು ಸಾಂಸಾರಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಪ್ರತಿಯೊಬ್ಬನಿಗೆ ಅವರ ಸಾಮರ್ಥ್ಯಕ್ಕಿಂತ ಮಿಗಿಲಾದ ಸಾಧನೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಈ ವಿಚಾರಗಳಿಂದಾಗಿ ಆಯುರ್ವೇದ ಒಂದು ಜೀವನ ಶಾಸ್ತ್ರ ಅಂತ ಸಹ ಕರೀತಾ ಇದ್ದಾರೆ. ಹಾಗೆ ಆಯುರ್ವೇದ ಈಗ ಪ್ರಯೋಜನ ಬಗ್ಗೆ ಹೇಳುವಾಗ ಸಹ ಇದೇ ರೀತಿ ಇದೆ. ಆಯುರ್ವೇದದ ಪ್ರಯೋಜನವನ್ನು ಮುಂದಿನ ಮಹರ್ಷಿಗಳು ಹೇಳಿದ್ದು ಯಾವ ರೀತಿ ಅಂತ ಹೇಳಿದರೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಅಂತ, ಅಂದರೆ ಆರೋಗ್ಯವಂತ ಇರುವ ವ್ಯಕ್ತಿಯ ಆರೋಗ್ಯವನ್ನು ರಕ್ಷಣೆ ಮಾಡಬೇಕು, ಅದನ್ನು ವೃದ್ಧಿ ಮಾಡಬೇಕು. ಎರಡನೇದಾಗಿ ಆತುರಸ್ಯ ವಿಕಾರ ಶಮನ ಅಂತ, ಅಂದರೆ ರೋಗಗ್ರಸ್ತನಾದ ವ್ಯಕ್ತಿಯ ರೋಗಗಳನ್ನು ಶಮನಗೊಳಿಸುವಂಥದ್ದು. ಹಾಗೆ ಈ ವಿಚಾರ ನೋಡುವಾಗ ಈಗ ಆರೋಗ್ಯ ರೋಗ ಶಮನ ಮಾಡುವ ವಿಚಾರ ಆಗಲಿ ಗುಣಪಡಿಸುವ ವಿಚಾರ ಆಗಲಿ ಇಂಥ ಇದರಲ್ಲಿ ಅನೇಕ ಶಾಸ್ತ್ರಗಳು, ವೈದ್ಯಕ ಶಾಸ್ತ್ರಗಳು ನಮಗೆ ಕಂಡು ಬರ್ತದೆ. ಎಷ್ಟೋ ಒಳ್ಳೆ ಒಳ್ಳೆಯ ಚಿಕಿತ್ಸಾ ವಿಧಾನಗಳು ಇದೆ. ನೀವು ಬೇಕಿದರೆ ಅಲೋಪತಿ ಇದರಲ್ಲಿ ಆಗ್ಬೋದು, ಹೋಮಿಯೋಪತಿ ಆಗ್ಬೋದು, ನ್ಯಾಚುರೋಪತಿ ಅಥವಾ ಇದು ಸಿದ್ಧ ಯುನಾನಿ, ಈ ಥರ ಅನೇಕ ಚಿಕಿತ್ಸಾ ಪದ್ಧತಿಗಳು, ಪ್ಯಾರಾಮೆಡಿಕಲ್ ಇದಿದೆ, ಸೂಜಿ ಚಿಕಿತ್ಸೆಯ ಆಕ್ಯುಪಂಚರ್ ಅಂತ ಹೇಳುವ ವಿಧಾನಗಳು, ಇಂಥ ಅನೇಕ ಚಿಕಿತ್ಸಾ ವಿಧಾನಗಳಿದ್ದಾವೆ. ಆದರೆ ಈ ರೋಗ ಬರದಂತೆ ತಡೆಗಟ್ಟುವ ವಿಚಾರದಲ್ಲಿ ಅತ್ಯಂತ ವಿಷದವಾಗಿ ಅದನ್ನು ಸುಲಭದಲ್ಲಿ ಆಚರಣೆ ಮಾಡಲಿಕ್ಕೆ ಆಗುವಂಥ ನಮ್ಮ ಜೀವನ ಶೈಲಿಗೆ ಹೊಂದಿಕೊಳ್ಳುವಂಥ ವಿಚಾರಗಳನ್ನು ಹೇಳಿರುವುದು ನಿಮಗೆ ಕಂಡುಬರುವುದು ಆಯುರ್ವೇದ ಶಾಸ್ತ್ರದಲ್ಲಿ ಮಾತ್ರ ಅಂತ ಹೇಳೋದಿಲ್ಲ, ಆದರೆ ಮುಖ್ಯವಾಗಿ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ. ಹಾಗಾಗಿ ಅದನ್ನು ನಾವು ರೋಗ ನಿವಾರಣೆಗಾಗಿ ಹೆಚ್ಚು ಬಳಸಿಕೊಳ್ಬೇಕು ಮುಂದಿನ ಸಮಯದಲ್ಲಿ. ಇದುವರೆಗೆ ಅದರ ರೋಗ ನಿವಾರಣಾ ಅಥವಾ ರೋಗ ಬರದಂತೆ ತಡೆಗಟ್ಟುವ ಅಥವಾ ಆರೋಗ್ಯ ವೃದ್ಧಿಸುವ ವಿಚಾರ ಕಡಿಮೆ ಉಪಯೋಗಕ್ಕೆ ಬಂದಿರುವಂಥದ್ದು, ಅದರ ರೋಗ ಗುಣಪಡಿಸುವ ವಿಚಾರದಲ್ಲಿ ಜನರಿಗೆ ಹೆಚ್ಚು ಮಾಹಿತಿ ಇದೆ. ಹಾಗಾಗಿ ಈ ವಿಚಾರ ಹೆಚ್ಚು ನಾವು ಗಮನ ಕೊಟ್ಟರೆ ಮುಂದಿನ ದಿನದಲ್ಲಿ ಆರೋಗ್ಯಕ್ಕೆ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಕೈಯಿಂದ ಇದಾಗುವಂಥ ಖರ್ಚುಗಳು ಅಥವಾ ಸರ್ಕಾರಕ್ಕೆ ಬರುವ ಖರ್ಚುಗಳು ಕಡಿಮೆ ಆಗ್ತದೆ ನನ್ನ ಅನಿಸಿಕೆ. ಈಗ ರೋಗ ತಡೆಗಟ್ಟುವುದು ಅಂದರೆ ಹೇಗೆ ಹಾಗೂ ಯಾವ ರೀತಿಯಲ್ಲಿ ಈ ರೋಗವನ್ನು ತಡೆಗಟ್ಟಬಹುದು? ನೋಡಿ, ರೋಗ ತಡೆಗಟ್ಟುವುದು ಅಂತ ಹೇಳುವಾಗ ರೋಗಗಳು ಯಾವ ರೀತಿ ಇದ್ದಾವೆ ಅಂತ ಅದು ಪ್ರಾಮುಖ್ಯ ಆಗ್ತದೆ. ಆಯುರ್ವೇದ ರೀತಿಯಲ್ಲಿ ನಾನು ಅದನ್ನು ನಿಮಗೆ ಸ್ವಲ್ಪ ವಿಚಾರ ತಿಳಿಸ್ಕೊಡ್ತೇನೆ. ಆಯುರ್ವೇದದಲ್ಲಿ ರೋಗಗಳು ಎರಡು ವಿಧದಲ್ಲಿ ಬರ್ತವೆ. ಒಂದು ನಮ್ಮ ನಿಜ ರೋಗಗಳು ಅಂತ ಹೇಳ್ತೇವೆ ಅದನ್ನು, ನಮ್ಮ ಸಂಸ್ಕೃತದಲ್ಲಿ ಹೇಳುವಾಗ ನಿಜ ರೋಗಗಳು, ನಿಜ ವ್ಯಾಧಿಗಳು ಅಂತ. ಈ ನಿಜ ವ್ಯಾಧಿಗಳು ಅಂತ ಹೇಳುವಾಗ ಅದರಲ್ಲಿ ಕಾರಣಗಳು ಯಾವ ರೀತಿ ಇರ್ತದೆ ಅಂದರೆ, ನಮ್ಮ ಅಸಮರ್ಪಕವಾದ ಆಹಾರ ಸೇವನೆ, ಚಟುವಟಿಕೆಗಳು, ನಮ್ಮ ಸರಿಯಲ್ಲದ ಚಟುವಟಿಕೆಗಳು, ಮಾನಸಿಕ ಚಟುವಟಿಕೆಗಳಲ್ಲಿ ವ್ಯತ್ಯಾಸ, ಅಥವಾ ಋತುಗಳ ಬದಲಾವಣೆಗಳು, ವೈಪರೀತ್ಯ ಅಲ್ಲ, ಬದಲಾವಣೆಗಳಿಂದ ಸಾಮಾನ್ಯ ಋತುಗಳ ಬದಲಾವಣೆ, ನಮ್ಮ ಒಂದು ವರ್ಷದಲ್ಲಿ ಆಗುವಂಥ ಬೇರೆ ಬೇರೆ ಋತುಗಳ ಬದಲಾವಣೆಗಳಿಂದ ಪ್ರತಿಯೊಬ್ಬನ ಶರೀರದಲ್ಲಿ ವ್ಯತ್ಯಾಸಗಳು ಉಂಟಾಗ್ತವೆ. ಅದರ ಸಂಬಂಧ ಈಗ ಅಸಮರ್ಪಕ ಆಹಾರ ಅಂತ ಹೇಳುವಾಗ ಆಹಾರ ತೆಗೆದುಕೊಳ್ಳುವ ವಿಧಾನಗಳು ತುಂಬ ವಿಶದವಾಗಿ ನಮ್ಮ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೇಗೆಂದರೆ ಆಹಾರ ತೆಗೆದುಕೊಳ್ಳುವ ಸಮಯ ಅಥವಾ ಆಹಾರದಲ್ಲಿ ಏನೇನು ಇರಬೇಕು, ಯಾವ ರೀತಿಯ ಆಹಾರದ ಅಂಶಗಳಿರಬೇಕು, ಈಗಿನ ಮಾಡರ್ನ್ ಇದರಲ್ಲಿ ಪೋಷಕಾಂಶಗಳು ಅಂತೇಳಿ ಏನು ಹೇಳ್ತಾರೆ, ಅದನ್ನೇ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಯಾವ ಯಾವ ರಸಗಳಿರಬೇಕು ಅಂದರೆ ಷಡ್ರಸಗಳಿರಬೇಕು ಅಂತ, ನಮ್ಮ ಇದು ಎಲ್ಲ ಧಾತುಗಳು ಪುಷ್ಟಿ ಆಗಬೇಕಾದ್ರೆ ಆರು ರೀತಿಯ ರಸಗಳು ನಾವು ದಿನನಿತ್ಯ ಉಪಯೋಗಿಸ್ಬೇಕು ಅಂತ, ಪ್ರತಿ ಆಹಾರದಲ್ಲಿ ಇರಬೇಕು ಅಂತ. ಅದರಲ್ಲಿ ಇದೆ ಸಾಮಾನ್ಯವಾಗಿ ನಮ್ಮ ಈ ಟ್ರೆಡಿಷನಲ್ ಏನು ಆಹಾರ ಸೇವನೆ ಮಾಡ್ತೇವೆ ಅದರಲ್ಲಿ ಆ ಎಲ್ಲ ರಸಗಳು ಸಿಸ್ಟಮ್ಯಾಟಿಕ್ ಆಗಿರ್ತದೆ. ಹಾಗಾಗಿ ಅದು ಆಹಾರ ಸೇವನೆಯ ಕ್ರಮ. ಮತ್ತೆ ಇನ್ನೊಂದು ವಿಚಾರ ಅಂದರೆ ಆಹಾರ ಯಾವ ರೀತಿ ಯಾವುದರ ಜೊತೆಗೆ ಸೇರಿಸಬೇಕು ಅಂತ, ವಿರುದ್ಧ ಆಹಾರ ಅಂತೇಳುವ ಒಂದು ವಿಚಾರವನ್ನು ಹೇಳಿದ್ದಾರೆ. ಯಾಕಂದರೆ ಕೆಲವು ಆಹಾರಗಳನ್ನು ಒಟ್ಟಿಗೆ ಸೇರಿಸೋದ್ರಿಂದ ಅದು ವಿಷದ ರೀತಿಯ ಪ್ರಭಾವ ಬೀರುತ್ತದೆ ಅಂತೇಳಿ, ಇಂಥ ವಿಚಾರಗಳು ಸೂಕ್ಷ್ಮ ವಿಚಾರ, ಅದನ್ನು ನಾವು ಪಾಲನೆ ಮಾಡದಿದ್ದರೆ ದೇಹದಲ್ಲಿ ವ್ಯತ್ಯಾಸಗಳು ಉಂಟಾಗ್ತದೆ. ಹಾಗೆ ಅದೇ ರೀತಿ ಚಟುವಟಿಕೆಗಳು, ಅದು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿರ್ಬೋದು, ಅಲ್ಲದೆ ನಾವು ನಿದ್ರೆ ಮಾಡುವ ಸಮಯ, ಈ ರೀತಿ ಆ ರೀತಿಯ ಚಟುವಟಿಕೆಗಳಿರ್ಬೋದು, ಇದೆಲ್ಲ ಪ್ರಕಾರವಾಗಿ ಮಾಡಬೇಕು. ಅದು ಮಾಡದಿದ್ದರೆ ದೇಹದಲ್ಲಿ ಪುನಃ ವ್ಯತ್ಯಾಸಗಳು ಉಂಟಾಗ್ತದೆ. ಮಾನಸಿಕ ಚಟುವಟಿಕೆಗಳಿಂದಲೂ ಸಹ ನಮ್ಮ ದೇಹದ ವ್ಯತ್ಯಾಸಗಳು ಉಂಟಾಗುತ್ತದೆ. ನಾವು ಹೇಳುವ ಪ್ರಕಾರ ಹೇಗೆಂದರೆ, ತುಂಬ ಸಿಟ್ಟು ಇರುವವನಿಗೆ ಪಿತ್ತ ಉಂಟಂತ ಹೇಳ್ತೇವೆ, ನೆತ್ತಗೇರಿ ಅಂತ ಹೇಳೋದು ಒಂದು ಸಾಮಾನ್ಯ. ಹಾಗೆ ಅದು ಹೇಗೆ ಅಂದರೆ, ನಾವು ಸಿಟ್ಟು ಮಾಡೋದ್ರಿಂದ ದೇಹದಲ್ಲಿ ಪಿತ್ತ ಆಗ್ತದೆ ಅಂತ ಹೇಳೋದು ಇನ್ನೊಂದು ವಿಚಾರ. ಸಿಟ್ಟು ಅತಿಯಾಗಿ ಮಾಡುವವನಿಗೆ ಪಿತ್ತ ಮತ್ತು ಪಿತ್ತದ ಅಂಶ ದೇಹದಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳೋದು. ಹಾಗೆ ತುಂಬ ದುಃಖದಲ್ಲಿರುವವರಿಗೆ ಅಥವಾ ಒತ್ತಡದಲ್ಲಿರುವವರಿಗೆ ದೇಹದಲ್ಲಿ ವಾತದ ಅಂಶ ಜಾಸ್ತಿ ಆಗ್ತೇವೆ ಅಂತ ನಾವು ಹೇಳ್ತೇವೆ. ಹೀಗೆ ಈ ರೀತಿಯ ಮಾನಸಿಕ ಏರುಪೇರುಗಳಿಂದ ಶರೀರದಲ್ಲಿ ಬದಲಾವಣೆಗಳು ಆಗ್ತವೆ, ಅದೇ ರೀತಿ ಮಾನಸಿಕ ತೊಂದರೆಗಳು ಆಗ್ತವೆ. ಹಾಗೆ ಎರಡು ರೀತಿಯಲ್ಲಿ ಮಾನಸಿಕ ಏರುಪೇರುಗಳಿಂದ ಉಂಟಾಗುವಂಥ ಇದು ಮತ್ತಿನ ವಿಚಾರ ಏನಂದರೆ, ಮುಖ್ಯವಾಗಿ ಋತುಗಳ ಸಂಬಂಧಿ ದೇಹದಲ್ಲಿ ಆಗುವ ಏರುಪೇರುಗಳು, ಇದು ಸಾಮಾನ್ಯವಾಗಿ ಯಾರು ಗಮನಿಸುವುದಿಲ್ಲ. ಋತುಗಳು ಈಗಿನ ಸಮಯದಲ್ಲಿ ಹೇಳಿದರೆ ಅಷ್ಟು ಸಮರ್ಪಕವಾಗಿ ಬರ್ತಾ ಇಲ್ಲ, ಋತು ವೈಪರೀತ್ಯ ಅಂತ ಹೇಳ್ಬೋದು, ಮಳೆ ಇರಬೇಕಾದ ಟೈಮಲ್ಲಿ ಮಳೆ ಇಲ್ಲ ಅಥವಾ ಆ ರೀತಿ. ಆದರೂ ಒಂದು ಸಮಯಕ್ಕೆ ಅನುಗುಣವಾಗಿ ದೇಹದಲ್ಲಿ ವ್ಯತ್ಯಾಸ ಈಗಲೂ ಆಗ್ತಾ ಇದೆ. ಇಲ್ಲಿ ಈಗ ಕರಾವಳಿ ಪ್ರದೇಶದಲ್ಲಿ ಚಳಿಗಾಲ ಅಂತ ಹೇಳಿದರೆ ಅಷ್ಟು ಉತ್ತರ ಭಾರತದಲ್ಲಿರುವಂಥ ಚಳಿಗಾಲ ಇಲ್ಲ, ಆದರೂ ನಿಮಗೆ ನವಂಬರ್ ನಂತರ ನೋಡಿದರೆ ದೇಹದಲ್ಲಿ ಒಂದು ರೂಕ್ಷತೆ ಅಂತ ಹೇಳ್ತೇವೆ, ಚರ್ಮ ಒಣಗುವುದಾಗಲಿ, ಬಾಯಿ ಒಣಗುವುದಾಗಲಿ, ಅಥವಾ ಏನೋ ಆ ರೀತಿಯ ವ್ಯತ್ಯಾಸಗಳು ಕಂಡು ಬರ್ತವೆ. ಹಾಗಾಗಿ ಆಗ ನಾವು ಚಳಿಗಾಲ ಶುರುವಾಯಿತು ಅಂತ ಹೇಳ್ತೇವೆ, ಚಳಿಯಷ್ಟು ಅನ್ನಿಸಿಲ್ಲದಿದ್ದರೂ ಸಹ ಚಳಿಗಾಲ ಶುರುವಾಯಿತು ಹೇಳ್ತೇವೆ. ಆದ್ದರಿಂದ ಋತುಗಳ ಪ್ರಭಾವ ಶರೀರದ ಮೇಲೆ ಅತ್ಯಂತ ಹೆಚ್ಚು ಇದೆ, ಅದನ್ನು ಅರಿತು ನಾವು ಮುಂದೆ ಹೋಗಬೇಕಾಗ್ತದೆ. ಯಾಕೆಂದರೆ ನಾನು ಉದಾಹರಣೆಗೆ ಹೇಳ್ತೇನೆ, ಈಗ ಚಾಂದ್ರಮಾನ ಇದರ ಪ್ರಕಾರ ಹೇಳುವಾಗ ಚೈತ್ರ ಮಾಸ ಅಂತ, ಅಲ್ಲಿಂದ ವೈಶಾಖ ಅಂತಂದರೆ ಈಗ ತಿಂಗಳುಗಳಲ್ಲಿ ಹೇಳಿದರೆ ವಸಂತ ಋತು ಅದು, ಆಗ ಫೆಬ್ರವರಿ 20 ಏಪ್ರಿಲ್ 20 ಅಂತ ಅಂದಾಜು ಚೈತ್ರ ಮಾಸ ಟೈಮ್. ಆ ಸಮಯದಲ್ಲಿ ದೇಹದಲ್ಲಿ ಕಫದ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ, ಚಳಿಗಾಲದಲ್ಲಿ ಕಫ ಗಟ್ಟಿಯಾಗ್ತದೆ ದೇಹದಲ್ಲಿ, ಆಗ ಆರೋಗ್ಯ ಇರ್ತದೆ, ಗೊತ್ತಾಗೋದಿಲ್ಲ ಯಾವ ಕಾಯಿಲೆ ಇಲ್ಲ ಅಂತ ಅನಿಸ್ತದೆ. ಚಳಿಗಾಲದ ನಂತರ ಇಮಿಡಿಯೇಟ್ ಶುರುವಾಗುವಂಥ ವಸಂತ ಋತುವಿನಲ್ಲಿ ಕಫ ಚಲನೆ ಆಗ್ತದೆ, ಆಗ ಕಫದ ಸಂಬಂಧಿ ಕಾಯಿಲೆ ಶುರುವಾಗ್ತದೆ. ಹಾಗೆ ಆ ವಸಂತ ಋತುವಿನ ಆರಂಭದಲ್ಲೇ ಕೆಲವು ಚಿಕಿತ್ಸಾ ಕ್ರಮಗಳನ್ನು ಹೇಳ್ತೇವೆ. ಹಾಗೆ ಅದೇ ರೀತಿ ಗ್ರೀಷ್ಮ ಋತು ಅಂತ, ನೀವು ಏಪ್ರಿಲ್ 20 ಜೂನ್ 20 ಅಂತ, ಬೇಸಿಗೆಯ ಸಮಯ. ಈ ಸಮಯದಲ್ಲಿ ದೇಹ ಒಣಗುವುದು, ಕೃಶವಾಗುವಂತ, ಹೌದು ಆಗ ದೇಹದಲ್ಲಿ ವಾತದ ಅಂಶ ಹೆಚ್ಚಾಗ್ಲಿಕ್ಕೆ ಶುರುವಾಗ್ತದೆ. ಅಲ್ಲಿಂದ ನೆಕ್ಸ್ಟ್ ವರ್ಷ ಋತು ಶೀತ ಅಂದರೆ ತಂಪು, ಸಡನ್ ಆಗಿ ಉಷ್ಣದಿಂದ ತಂಪಿಗೆ ಆಗುವಂಥದ್ದು, ಆವಾಗ ವಾತದ ಅಂಶ ದೇಹದಲ್ಲಿ ವೃದ್ಧಿ ಆಗ್ತಾ ಹೋಗ್ತದೆ. ಹಾಗೆ ಆ ಟೈಮಲ್ಲಿ ಕೆಲವು ಚಿಕಿತ್ಸೆಗಳನ್ನು ಹೇಳ್ತೇವೆ. ಅಂದರೆ ಈ ದೋಷಗಳ ವೃದ್ಧಿಯನ್ನು ಆಯಾ ಟೈಮಿಗೆ ನಾವು ತಡೆದ್ರೆ ಅವಾಗ ಆರೋಗ್ಯ ಇರ್ತದೆ ಅಂತೇಳಿ. ಮೂರನೇದು ಶರದ್ ಋತು ಅಂತ. ಶರದ್ ಋತು ಅಂದರೆ ನಿಮ್ಮ ಆಗಸ್ಟ್ 20ರಿಂದ ಅಕ್ಟೋಬರ್ 20ರವರೆಗೆ ಆ ಟೈಮಲ್ಲಿ ಬರ್ತದೆ. ಆ ಕಾಲದಲ್ಲಿ ಪಿತ್ತದ ಅಂಶ ಶರೀರದಲ್ಲಿ ಜಾಸ್ತಿ ಆಗ್ತದೆ, ಉಷ್ಣ ಹಾಗೇ ಇರ್ತದೆ, ಮಳೆಗಾಲ ನಿಂತಿರ್ತದೆ, ಆಗ ಪಿತ್ತ ದೇಹದಲ್ಲಿ ಜಾಸ್ತಿ ಆಗುವಂಥದ್ದು. ಹಾಗೆ ಈ ಸಮಯಕ್ಕೆ ಅನುಗುಣವಾಗಿ ನಾವು ಕೆಲವು ಚಿಕಿತ್ಸಾ ವಿಧಾನಗಳನ್ನು ಉಪಯೋಗಿಸ್ತೇವೆ. ಹಾಗೆ ಋತುಗಳ ಪ್ರಭಾವ ಶರೀರದ ಮೇಲೆ ಇರ್ತದೆ. ಹಾಗೆ ಅದು ಈ ಎಲ್ಲ ಕಾರಣಗಳಿಂದ ದೇಹದಲ್ಲಿ ವಾತ ಅಥವಾ ಪಿತ್ತ ಅಥವಾ ಕಫ ಅಂತೇಳುವ ಅಂಶಗಳು ಹೆಚ್ಚಾಗೋದ್ರಿಂದ ನಿಜ ರೋಗಗಳು ಅಂತ ಬರ್ತವೆ. ಎರಡನೇದಾಗಿ ಆಗಂತು ರೋಗಗಳು ಅಂತ, ಎರಡನೇ ರೋಗ ಪ್ರಭೇದ ಆಗಂತು ರೋಗಗಳು ಅಂತ. ಈ ಆಗಂತು ರೋಗಗಳು ಹೇಗೆ ಇದ್ದಾವೆ ಅಂದರೆ ಬಾಹ್ಯ ಕಾರಣಗಳು ಅವುಗಳು ಸ್ವಲ್ಪ ತೀವ್ರತರ, ಅವಕ್ಕೆ ಅವರಿಗೆ ಒಳ್ಳೆ ಶಕ್ತಿ ಇರುವಂಥ ಕಾರಣಗಳು. ಅವುಗಳು ನಿಧಾನಕ್ಕೆ ರೋಗ ಉತ್ಪತ್ತಿ ಮಾಡೋದಲ್ಲ, ತಕ್ಷಣ ಅವುಗಳ ಸಂಪರ್ಕ ಆದ ಕೂಡಲೇ ರೋಗ ಕಾಣ್ತದೆ. ರೋಗ ಅಂದರೆ ಯಾವುದು ಇರ್ಬೋದು. ಈಗ ಉದಾಹರಣೆಗೆ ಕಲುಷಿತ ಆಹಾರ ಸೇವನೆ ಅಥವಾ ನೀರಿನ ಸೇವನೆ ಅಥವಾ ಕಲುಷಿತ ವಾಯು ಗಾಳಿಯ ಸೇವನೆಯಿಂದ ಅದರಿಂದಾಗಿ ಆಗುವಂಥ ಪ್ರಭಾವಗಳು. ಕೆಲವರಿಗೆ ಆಹಾರ ಅಥವಾ ನೀರಿನ ಸೇವನೆಯಿಂದ ನೆಕ್ಸ್ಟ್ ಡೇ ಇಂದಲೇ ಡಿಸೆಂಟ್ರಿ ಟೈಪಿನ ಕಾಯಿಲೆಗಳು ಕಾಣ್ತವೆ. ಅಂದರೆ ಅಷ್ಟು ಸ್ಟ್ರಾಂಗ್ ಕಾರಣಗಳು, ಬಲವಾದ ಕಾರಣಗಳಿರ್ತವೆ. ಅದೇ ರೀತಿ ವಿಷ ಪದಾರ್ಥಗಳು ಸೇವಿಸುವುದರಿಂದ ಎಷ್ಟೋ ಆಹಾರ ವಿಷ ಆಗುವಂತ, ಹೌದು, ಈಗ ಆಹಾರದಲ್ಲಿ ವಿಷ ಇದೆ. ಸಣ್ಣ ಪ್ರಮಾಣದಲ್ಲಿ ನಾವು ಎಲ್ಲ ವಸ್ತುಗಳಿಂದಲೂ ವಿಷ ಹೋಗ್ತಾ ಇದೆ, ಆದರೆ ದೊಡ್ಡ ಪ್ರಮಾಣದಲ್ಲಿ ವಿಷದ ಎಂಟ್ರಿ ಆದಾಗ ಆಗುವಂಥ ಅನಾಹುತಗಳು ನಾವೆಷ್ಟು ಕಾಣ್ತೇವೆ ಪತ್ರಿಕೆಗಳಲ್ಲ. ಹಾಗೆ ಶಾರೀರಿಕ ಅಭಿಘಾತಗಳಿಂದ ಆಕ್ಸಿಡೆಂಟ್ಸ್ ಇದು ಅಥವಾ ಬಿದ್ದು ಆಗುವಂಥ ತೊಂದರೆಗಳು ಇದೆಲ್ಲ ಇಮಿಡಿಯೇಟ್ ನಮಗೆ ಕಾಣ್ತದೆ. ಅದೇ ಅಲ್ಲದೆ ಮಾನಸಿಕ ಆಘಾತಗಳು ಮತ್ತೊಂದು, ಸಡನ್ ಏನಾರೊಂದು ಮಾನಸಿಕ ಒತ್ತಡ ಆಗುವಂಥ ಒಂದು ಪರಿಸ್ಥಿತಿ ಉತ್ಪತ್ತಿ ಆಗೋದು, ಸಡನ್ ಒಂದು ಯಾರೋ ಹತ್ತಿರದವರ ಅಗಲಿಕೆಯ ಸುದ್ದಿ ಅಥವಾ ಅವರ ವ್ಯವಸಾಯ ಇದು ಅವರ ವೃತ್ತಿಯಲ್ಲಿ ಏನಾದರೂ ಏರುಪೇರು ಆಗುವಂಥ ಇಂಥದ್ದು ಮಾನಸಿಕ ಆಘಾತಗಳು. ಅದರಿಂದ ಅವರು ಮನಸ್ಸಿನ ಸಂತುಲನ ಕಳೆದುಕೊಂಡು ತೊಂದರೆಗಳು ಅನುಭವಿಸೋದು ಇದೆ. ಹಾಗೆ ಈ ಎಲ್ಲ ಕಾರಣಗಳು ಅಲ್ಲದೆ ಇನ್ನೂ ಒಂದು ಉದಾಹರಣೆ ಅಂತ ಹೇಳೋದಾದರೆ ಸ್ಥಳದ ಬದಲಾವಣೆಯಿಂದಾಗಿ ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇರೋದು ನೀವು ನೋಡ್ತೀರ. ಘಟ್ಟ ಪ್ರದೇಶದಿಂದ ಕರಾವಳಿಗೆ ಬಂದ ಕೂಡಲೇ ಶೀತ ಆಗೋದು ಕೆಲವರಿಗೆ, ಅಥವಾ ಇಲ್ಲಿಂದ ಅಲ್ಲಿ ಹೋದ ಕೂಡಲೇ ಅಸ್ತಮಾ ತೊಂದರೆ ಆಗುವಂಥದ್ದು. ಹಾಗೆ ಹೀಗೆ ಒಂದು ಸ್ಥಳದ ಬದಲಾವಣೆಗಳಿಂದ ಸಹ ದೇಹದಲ್ಲಿ ಸಡನ್ ಆಗುವಂತ ಒಂದು ವ್ಯತ್ಯಾಸಗಳು ಉಂಟಾಗ್ತದೆ. ಕೆಲವೊಂದು ಸರಿ ಈಗ ಬೇರೆ ಊರುಗಳಿಗೆ ಪ್ರವಾಸ ಹೋದಂತಹ ಸಂದರ್ಭದಲ್ಲಿ ಕೂಡ ಇಂಥ ಒಂದು ಪರಿಸ್ಥಿತಿ ಬರಬಹುದು. ಜೊತೆಗೆ ಉದ್ಯೋಗ ನಿಮಿತ್ತವಾಗಿಯೂ ಕೂಡ ಅವರು ಸ್ಥಳದಿಂದ ಸ್ಥಳಗಳಿಗೆ ಬದಲಾವಣೆ ಹೊಂತಾ ಇರ್ತಾರೆ. ಇವತ್ತು ಇಲ್ಲಿ ಇದ್ರೆ ಇನ್ನೊಂದು ದಿವಸ ಮದ್ರಾಸ್ ನಲ್ಲಿ ಇರ್ತಾರೆ, ಇನ್ನೊಂದು ದಿವಸ ಇನ್ನೊಂದು ಕಡೆ ಇರ್ತಾರೆ ಅಂತೇಳಿ. ಹೌದು, ಅಂಥವರಲ್ಲಿ ಇಂಥ ತೊಂದರೆಗಳು ಕೂಡಲೇ ಕಾಣ್ತದೆ. ಅಂಥ ತೊಂದರೆಗಳನ್ನು ನಾವು ಆಗಂತುಜ ವ್ಯಾಧಿಗಳು ಅಂತ ಹೇಳ್ತೇವೆ. ಈಗ ಬಾಹ್ಯ ಕಾರಣಗಳಿಂದಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಎನ್ನುವ ಮಾತನ್ನು ಹೇಳಿದ್ರಿ. ಈ ಕಾರಣಗಳನ್ನು ತಗ್ಗಿಸುವುದಕ್ಕೆ ಏನಾದರೂ ಸಾಧ್ಯತೆ ಇದೆಯಾ ಹೇಗೆ ಅಂತ ನೋಡಿ. ಈ ಬಾಹ್ಯ ಕಾರಣಗಳು ಅಂತ ಹೇಳೋದು ನಮ್ಮ ಒಂದು ಹತೋಟಿಯಲ್ಲಿ ಇಲ್ಲದ ಅಂಶಗಳು ಎಲ್ಲವೂ ಹಾಗೆ. ಹಾಗಾಗಿ ನಾವು ಎಷ್ಟರ ಮಟ್ಟಿಗೆ ಪ್ರಯತ್ನ ನಮ್ಮಿಂದ ಸಾಧ್ಯ ಅಂತ ಹೇಳಿದ್ರೆ ನಮ್ಮ ಒಳಗಿನ ವಾತಾವರಣವನ್ನು ಗಟ್ಟಿಪಡಿಸುವ ಸಮತೋಲನಗೊಳಿಸುವ, ಹೌದು ಹೌದು, ಆಗ ಈ ಕಾರಣಗಳಿಂದ ಆಗುವ ಪರಿಣಾಮ ಕಡಿಮೆ ಇರ್ತದೆ. ಆಗ ರೋಗ ಅಂತ ಹೇಳುದು ಉತ್ಪತ್ತಿ ಆಗಿದ್ರೆ ಲಕ್ಷಣಗಳಿಂದಲೇ ತೊಂದರೆ ಕಡಿಮೆ ಆಗಿ ಹೋಗ್ಬೋದು. ಹಾಗೆ ಅಂತ ಕೆಲವನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಭಿಘಾತದಿಂದ ಆಗುವಂಥದ್ದು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ವಿಷ ಒಂದು ಸೇವನೆ ಆದರೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅನೇಕ ನಾನು ಬೇರೆ ಕಾರಣಗಳನ್ನು ಹೇಳಿದ್ದೇನೆ, ಅಂತ ಇದರಿಂದ ನಾವು ಬಚಾವಾಗಲಿಕ್ಕೆ ಸಾಧ್ಯತೆ ಇದೆ. ಆಯುರ್ವೇದದಲ್ಲಿ ಅದಕ್ಕೆ ಆದ ಕೆಲವು ಅಂಶಗಳನ್ನು ಹೇಳಿದ್ದಾರೆ, ಹೇಗೆ ಈ ರೋಗಗಳನ್ನು ನಾವು ತಪ್ಪಿಸ್ಬೋದು ಅಂತ, ಇದರಿಂದ ಆಗುವಂಥ ಪರಿಣಾಮಗಳನ್ನು ನೋಡಿ. ಮುಖ್ಯವಾಗಿ ಈ ಎಲ್ಲ ಕಾರಣಗಳನ್ನು ತಪ್ಪಿಸ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸುವುದು ವ್ಯಕ್ತಿ ಮಾತ್ರ. ಅವನ ಬುದ್ಧಿವಂತಿಕೆಯ ಒಂದು ಉಪಯೋಗದಿಂದ ಅನೇಕ ರೀತಿಯ ಆಗಂತು ವ್ಯಾಧಿಗಳನ್ನು ತಡೆಗಟ್ಟಬಹುದು. ಉದಾಹರಣೆಗೆ ನಾನು ಆಲ್ರೆಡಿ ಹೇಳಿದ್ದೇನೆ ಎಂತ ಅಂದರೆ, ನಾವು ಕಲುಷಿತ ಆಹಾರ ಸೇವನೆ ಅಥವಾ ನೀರು ಕುಡಿಯುವಂಥದ್ದು ಅಥವಾ ಪೊಲ್ಯೂಷನ್ ಇರುವಂಥ ಏರಿಯಾದಲ್ಲಿ ಈಗ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತುಂಬ ಸಮಯ ಕಳೆಯುವುದು ಅಥವಾ ಆ ರೀತಿ ಹೊಗೆ ಇರುವ ವಾತಾವರಣದಲ್ಲಿ ನಾವು ಹೋಗೋದು, ಅದನ್ನು ಆದಷ್ಟು ಜಾಗ್ರತೆ ವಹಿಸ್ಬೋದು. ಒಂದು ಮಾಸ್ಕ್ ಯೂಸ್ ಮಾಡ್ಬೋದು, ಇಲ್ಲ ಈಗ ನೀರಿನ ಇದು ಮಾಡಲಿಕ್ಕೆ ನಾವು ಕೈಯಲ್ಲಿ ತಗೊಂಡು ಹೋಗ್ಬೋದು. ಈ ರೀತಿ ನಮ್ಮ ಬುದ್ಧಿ ಉಪಯೋಗಿಸಿ ಕೆಲವು ವಿಚಾರಗಳನ್ನು ತಪ್ಪಿಸ್ಬೋದು. ಆ ರೀತಿಯ ಯೋಚನೆ ಮಾಡಿದರೆ ಪ್ರತಿಯೊಬ್ಬನಿಗೂ ಇಂಥ ಕಾರಣಗಳನ್ನು, ಆ ಕಾರಣದಿಂದ ಆಗುವ ಪ್ರಭಾವಗಳನ್ನು ತಗ್ಗಿಸ್ಬೋದು. ಅದೇ ರೀತಿ ಯೋಚನೆಗಳು, ತಪ್ಪು ಚಟುವಟಿಕೆಗಳು, ಋಣಾತ್ಮಕ ಚಿಂತನೆಗಳು, ಇಂಥದ್ದನ್ನು ನಾವು ಆದಷ್ಟು ದೂರ ಇಟ್ಟರೆ ನಮ್ಮ ಈ ಆಗಂತೂ ಕಾರಣಗಳಿಂದ ಬರುವಂಥ ರೋಗಗಳು ಅಥವಾ ತೊಂದರೆಗಳನ್ನು ದೂರ ಇಡಲಿಕ್ಕೆ ಅಥವಾ ಅವುಗಳ ಪ್ರಭಾವ ತಗ್ಗಿಸಲಿಕ್ಕೆ ಸಹಾಯ ಆಗ್ತದೆ. ಎರಡನೇದಾಗಿ ನಮ್ಮ ಕಾಲದ ಅರಿವು. ನಮ್ಮ ಕಾಲ ಅಂತ ಹೇಳಿದರೆ ಈಗ ದಿನದ ಸಮಯದಲ್ಲಿ ಹೇಳಿದರೆ ಹಗಲು ರಾತ್ರಿ ಅಂತ ಹೇಳುವಂಥದ್ದು, ಸಾಯಂಕಾಲದ ಟೈಮು, ಕೆಲವು ಕಾಲದ ಸಮಯಗಳನ್ನು ನಮ್ಮ ಪೂರ್ವಜರು ಹೇಳಿದ್ದಾರೆ. ಅದು ತುಂಬ ಕೆಟ್ಟ ಸಮಯ ಅಂತ, ಆ ಸಮಯದಲ್ಲಿ ಅಂತ ಚಟುವಟಿಕೆ ಮಾಡಬಾರ್ದು ಅಥವಾ ನಿದ್ರೆ ಮಾಡಬಾರ್ದು. ಈಗ ಸಾಯಂಕಾಲದ ಹೊತ್ತು ಮುಸ್ಸಂಜೆ ಅಂತೇಳಿ, ಆ ಹೊತ್ತು ಭಾರಿ ತೊಂದರೆ ಇರುವಂಥ ಕಾಲ ಅದು. ಹಗಲು ಹೋಗಿ ರಾತ್ರಿಗೆ ಚೇಂಜ್ ಆಗುವಂಥದ್ದು ಆ ಟೈಮ್. ಹಾಗೆ ಅಂತಹ ಸಮಯದಲ್ಲಿ ಕೀಟಗಳು ಅಥವಾ ರೋಗಾಣುಗಳು ನಮ್ಮನ್ನು ಆವರಿಸುವುದು ಜಾಸ್ತಿ. ಹಾಗೆ ಅಂಥ ಸಮಯ ಜಾಗ್ರತೆ ಮಾಡಬೇಕಂತ ಮೊದಲಿನವರೇ ಹೇಳಿದ್ದಾರೆ. ಅಲ್ಲದೆ ಈಗಿನ ಸಮಯದಲ್ಲಿ ಹೇಳಿದ್ದಾರೆ ಸಹ, ರಾತ್ರಿ ಹಗಲು ನಮ್ಮ ಆಚರಣೆಗಳು ವ್ಯತ್ಯಾಸ ಇರ್ತದೆ. ಈಗ ಆಯುರ್ವೇದದಲ್ಲಿ ನಾವು ಹೇಳೋದು ಹಗಲು ನಿದ್ರೆ ಮಾಡಬಾರ್ದು ಅಂತ. ಮಾಡಿದ ಕೂಡಲೇ ದೇಹದಲ್ಲಿ ಕಫ ಸಂಬಂಧಿ ವ್ಯತ್ಯಾಸಗಳು ಉಂಟಾಗ್ತದೆ, ತುಂಬ ಬೇಗನೆ ಉಂಟಾಗ್ತದೆ. ಅದರಿಂದ ನಾವು ಕೆಲವು ರೀತಿಯ ಕಾಯಿಲೆಗಳನ್ನು ಅಟ್ರ್ಯಾಕ್ಟ್ ಮಾಡ್ತೇವೆ ನಮ್ಮ ಕಡೆಗೆ, ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇದೆಲ್ಲ ಜಾಸ್ತಿ ಆಗ್ತದೆ. ಹಾಗೆ ಆ ರೀತಿ ಋತುಗಳ ಅನುಸರಿಸಿ ಆಹಾರ ಸೇವನೆ, ಅದನ್ನು ನಾವು ಯೋಚನೆ ಮಾಡ್ಬೋದು. ಋತುಗಳ ಸಂಬಂಧ ವೈದ್ಯರನ್ನು ಸಂಪರ್ಕಿಸಿದರೆ ಅವರೆಲ್ಲ ವಿವರಣೆಗಳನ್ನು ಕೊಡ್ತಾರೆ, ಯಾವ ಋತು ಯಾವ ರೀತಿಯ ಆಹಾರ ಸೇವನೆ ಒಳ್ಳೆಯದು ಅಂತ ಹೇಳೋದನ್ನು. ಅಲ್ಲದೆ ಈ ಮೂರನೇ ವಿಚಾರ ಏನಂದರೆ ದೇಶದ ಅರಿವು, ನಾವು ವಾಸಿಸುವ ಪ್ರದೇಶ ಯಾವುದು ಅಂತ ಹೇಳೋದು, ಅದು ಮುಖ್ಯ. ಹೇಗೆ ಅಂದರೆ ಈಗ ನಾವು ಕರಾವಳಿಯಲ್ಲಿ, ಈಗ ಮಂಗಳೂರಲ್ಲಿ ಕರಾವಳಿ ಪ್ರದೇಶ, ಅಥವಾ ಮೇಲೆ ಹೋದಾಗೆ ಅದು ಬಯಲುಸೀಮೆ ಅಂತೇಳಿ ಹೇಳ್ತೇವೆ. ಅಲ್ಲದೆ ಇನ್ನು ಬೆಟ್ಟ ಪ್ರದೇಶಗಳು ಇದ್ದಾವೆ. ನಾವು ನಾರ್ತ್ ಇದಕ್ಕೆ ಹೋದಾಗೆ ಹಿಮಾಲಯದ ಇದರಲ್ಲಿ ಇರುವಂಥ ಹಿಮಾಚಲ ಪ್ರದೇಶ ಆಗಲಿ ಅಥವಾ ಸಿಕ್ಕಿಂ, ಆ ಥರ ಎಲ್ಲ ಬೆಟ್ಟಗಳಲ್ಲೇ ಇರುವಂಥದ್ದು, ಅತ್ಯಂತ ಹೈ ಆಲ್ಟಿಟ್ಯೂಡ್ ಅಂತ ಹೇಳ್ತೇವೆ. ಈ ಪ್ರತಿಯೊಂದು ಪ್ರದೇಶಗಳಿಗೂ ಅವುಗಳದೇ ಆದ ಒಂದು ವಿಶೇಷತೆ ಇದೆ, ಅವುಗಳಿಗೆ ಆದ ಗುಣಗಳಿದೆ, ಮಣ್ಣಲ್ಲಿ ಆಗಲಿ ಗಾಳಿಯಲ್ಲಿ ಆಗಲಿ, ಅದನ್ನು ಅರಿತು ನಾವು ಚಟುವಟಿಕೆಗಳು ಮಾಡಬೇಕು. ಅದೇ ನೀವು ಪ್ರವಾಸ ಹೋಗುವುದು ಅಂತ ಹೇಳ್ತೀರಿ. ಈಗ ಕರಾವಳಿಯವರು ಬೆಟ್ಟ ಪ್ರದೇಶಕ್ಕೆ ಹೋದಾಗ, 3,000 meter ಹೈಟ್ ಇರುವಂಥ ಪ್ರದೇಶಕ್ಕೆ ಹೋದಾಗ ಒಮ್ಮೆಗೆ ಅಲ್ಲಿಯ ವಾತಾವರಣಕ್ಕೆ ಹೌದು ಹೊಂದಿಕೊಳ್ಳೋದು ಕಷ್ಟ ಅನ್ನಿಸ್ತದೆ, ಆವಾಗ ತೊಂದರೆಗಳು ಬರ್ಬೋದು. ಆವಾಗ ನಮ್ಮ ಆಹಾರ ಮತ್ತು ಚಟುವಟಿಕೆಗಳನ್ನು ಸ್ವಲ್ಪ ಜಾಗ್ರತೆ ವಹಿಸಿದರೆ ಬೇಕಾದಷ್ಟು ವಾರ್ಮ್ ಹೌದು ಬೆಚ್ಚಗಿನ ವ್ಯವಸ್ಥೆಗಳು ಮಾಡಿಕೊಂಡು ಆಹಾರವು ಒಂದು ಸಮತೋಲನದಾಗಿ ತಗೊಂಡು ಇರುವಾಗ ಕಾಯಿಲೆಗಳನ್ನು ತಪ್ಪಿಸ್ಬೋದು. ಹಾಗೆ ನಾವು ದೇಶ ಕಾಲದ ಅರಿವು ಇದ್ದಷ್ಟು ಮನುಷ್ಯ ಆದಷ್ಟು ಸೇಫ್ ಆಗಿರ್ತಾನೆ ಅಂತ ಹೇಳ್ಬೋದು. ಅಲ್ಲದೆ ನಾಲ್ಕನೇ ವಿಚಾರ ಅಂದರೆ ದೇಹ ಪ್ರಕೃತಿ. ಪ್ರತಿಯೊಬ್ಬನು ಅವನವನ ದೇಹ ಪ್ರಕೃತಿಯನ್ನು ಅರಿತುಕೊಂಡಿದ್ದರೆ ಆವಾಗ ಕಾಯಿಲೆಗಳು ದೂರ ಇರ್ತವೆ. ಸ್ವಲ್ಪ ಹೇಳಿ ಇದ್ರ ಬಗ್ಗೆ, ದೇಹ ಪ್ರಕೃತಿ ಅಂದರೆ ಏನು, ಅವರವರೇ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅಥವಾ ವೈದ್ಯರ ಒಂದು ಸಲಹೆ ಸೂಚನೆ ಏನಾದರೂ ಬೇಕಾಗ್ತದೆ? ನೋಡಿ, ದೇಹ ಪ್ರಕೃತಿ ಹೇಳೋದು ಪ್ರತಿಯೊಬ್ಬರಿಗೂ ಅರ್ಥ ಆಗುವಂಥ ವಿಚಾರ, ಅದು ಹೊಸತೇನಲ್ಲ. ನಾವು ಈಗಿನ ದಿನಗಳಲ್ಲಿ ಹೇಗಾಗಿದೆ ಅಂತ ಹೇಳಿದರೆ ಬಾಹ್ಯ ಪ್ರಪಂಚಕ್ಕೆ ಗಮನ ಜಾಸ್ತಿ ಕೊಡ್ತೇವೆ, ಒಳಗಿನ ಪ್ರಪಂಚಕ್ಕೆ ಗಮನ ಕಡಿಮೆ. ನಮ್ಮ ದೇಹದ ಒಳಗೆ ಏನಾಗ್ತಾ ಉಂಟು, ನಾನು ಏನು ತಕ್ಕೊಂಡಾಗ ಏನಾಗಿದೆ, ಅದರ ನೆನಪು ನಾವು ಇಟ್ಟುಕೊಳ್ಳೋದಿಲ್ಲ ಮತ್ತು ಅದನ್ನು ಗಮನಿಸುವುದಿಲ್ಲ. ಇದರಿಂದಾಗಿ ನಾವು ತಜ್ಞ ವೈದ್ಯರ ಸಲಹೆ ಕೇಳೋದು ಸೂಕ್ತ ಅಂತ ಹೇಳ್ತೇನೆ. ಯಾರಿಗೆ ಆ ಒಂದು ಸೂಕ್ಷ್ಮತೆ ಇದೆ, ಅವರು ಈಗಾಗಲೇ ಅವರ ಪ್ರಕೃತಿ ಅರಿತುಕೊಂಡಿರ್ತಾರೆ. ನನಗೆ ಖಾರ ತಗೊಂಡ್ರೆ ಉಷ್ಣ ಆಗ್ತದೆ, ಅಥವಾ ನನಗೆ ಏನಾದರೂ ಕಫದ ಅಂಶ ತಗೊಂಡ್ರೆ ಬೇಗ ಕಫ ಆಗ್ತದೆ, ನನ್ನ ಕಫ ಪ್ರಕೃತಿ, ನಂದು ಉಷ್ಣದ ಪ್ರಕೃತಿ ಪಿತ್ತದ್ದು, ಅಥವಾ ನಂದು ವಾತ ಪ್ರಕೃತಿ, ಹೀಗೆಲ್ಲ ತಿಳಿದುಕೊಂಡವರು ಇದ್ದಾರೆ. ಆ ಸೂಕ್ಷ್ಮತೆ ನಮ್ಮಲ್ಲಿ ಬಂದರೆ ತಜ್ಞ ವೈದ್ಯರ ಅಗತ್ಯ ಇಲ್ಲ. ಅರೆ ಏನು ತಗೊಳ್ಬೋದು ಅಂತ ಹೇಳೋದಕ್ಕೆ ಬೇಕಿದ್ರೆ ನಿಮ್ಮ ಫ್ಯಾಮಿಲಿ ಆಯುರ್ವೇದ ವೈದ್ಯರಿದ್ದರೆ ಅವರ ಹತ್ರ ಇದು ಮಾಡಿ ಡೀಟೇಲ್ ಆಗಿ ಅದನ್ನು ಪ್ರಕೃತಿಯನ್ನು ಅರಿತುಕೊಳ್ಬೋದು. ಆ ರೀತಿಯಲ್ಲಿ ನಾವು ಆಹಾರ ಸೇವನೆ ಮಾಡಿದರೆ ಬರುವಂಥ ಕಾಯಿಲೆಗಳನ್ನು ತಡಿಬೋದು. ದೇಹದ ಇಮ್ಯುನಿಟಿ ಅಂತ ಹೇಳೋದು ಹೆಚ್ಚಿರುತ್ತೆ, ಯಾಕಂದರೆ ಈ ತ್ರೀ ದೋಷಗಳು, ನಾವು ಮೂರು ದೋಷಗಳು ಹೇಳ್ತೇವೆ, ವಾತ ಪಿತ್ತ ಕಫ, ಅವುಗಳು ಸಮತೋಲನದಲ್ಲಿದ್ದರೆ ಮಾತ್ರ ಯಾವಾಗಲೂ ಆರೋಗ್ಯ ಇರ್ತದೆ. ಹಾಗೆ ನಾವು ಪ್ರಕೃತಿಯನ್ನು ಅರಿತು ತಗೊಳ್ತಾ ಇದ್ದರೆ ಅವುಗಳು ಸಮತೋಲನ ಇರ್ತಾರೆ, ಆಗ ನಾವು ಕಾಯಿಲೆಗಳನ್ನು ಆದಷ್ಟು ದೂರ ಇಡ್ಬೋದು. ಐದನೇ ವಿಚಾರ ಅಂತಂದರೆ ಸದಾಚಾರಗಳು. ಇದು ಒಂದು ವಿಚಾರ ನಮ್ಮ ಜೀವನದಲ್ಲಿ ಈಗ ಕಾಣಲಿಕ್ಕೆ ಇಲ್ಲ, ಕಡಿಮೆ ಆಗಿ ಅಷ್ಟು ಕಡಿಮೆ ಆಗಿದೆ. ನಾವು ಆದಷ್ಟು ಮನಿ ಮೇಕಿಂಗ್ ಅಂತ ಹೇಳುವ ಒಂದು ಇದರಲ್ಲೇ ಹೋಗ್ತಾ ಇದ್ದೇವೆ, ಆ ಡೈರೆಕ್ಷನ್ಲ್ಲಿ ತುಂಬ ಕೆಟ್ಟ ಇದು ಅಪಾಯಕಾರಿ ಒಂದು ಬೆಳವಣಿಗೆ ಈಗಿನ ದಿನಗಳಲ್ಲಿ. ಆದರೆ ಈ ನಾವು ಸ್ವಲ್ಪ ಹಿಂದೆ ಬಂದರೆ ಈ ಆಚಾರಗಳನ್ನು ಸ್ವಲ್ಪ ಚಂದಕ್ಕೆ ಅನುಸರಿಸಿದರೆ ಅಲ್ಲಿ ನಮಗೆ ಆಗುವಂಥ ಲಾಭಗಳು ಅನೇಕ. ಸದಾಚಾರಗಳು, ಸದ್ವೃತ್ತ ಅಂತೇಳಿ ನಮ್ಮ ಇದರಲ್ಲಿ ಹೇಳ್ತೇವೆ, ಅಥವಾ ಆಚಾರ ರಸಾಯನ ಅಂತ ಹೇಳುವ ಶಬ್ದಗಳು ಇದೆ. ಅಂದರೆ ಈ ಆಚರಣೆಗಳಿಂದಲೇ ದೇಹವನ್ನು ಮತ್ತು ಮನಸ್ಸನ್ನು ಸ್ಥಿಮಿತವಿಟ್ಟುಕೊಳ್ಳೋದು, ಮತ್ತು ರಸಾಯನ ಅಂದರೆ ಅವುಗಳನ್ನು ಬೂಸ್ಟ್ ಮಾಡೋದು, ಅವರ ಶಕ್ತಿಗಳನ್ನು ವೃದ್ಧಿಸುವುದು ನಮ್ಮ ಆಚರಣೆಗಳಿಂದ ಮಾಡಲಿಕ್ಕೆ ಸಾಧ್ಯ ಅಂತ ನಮ್ಮ ಪೂರ್ವಜರು ಹೇಳಿದ್ದಾರೆ. ಹಾಗೆ ಅದನ್ನು ನಾವು ಫಾಲೋ ಮಾಡಬೇಕು. ಸ್ವಲ್ಪ ಅದನ್ನು ಎಕ್ಸಾಂಪಲ್ಸ್ ಅಂತ ಉದಾಹರಣೆ ಹೇಳೋದಾದರೆ ಕಷ್ಟ ಆದರೂ ಸ್ವಲ್ಪ ಫಾಲೋ ಮಾಡಿದರೆ ಒಳ್ಳೆಯದು. ಸತ್ಯ ಇದರಲ್ಲಿರುವಂಥದ್ದು ಸಾಧ್ಯ ಇದ್ದಷ್ಟು ಸಣ್ಣ ಸಣ್ಣ ವಿಚಾರಗಳಿಗೆ ನಾವು ಅಂತ ಸುಳ್ಳುಗಳನ್ನು ಒಂದು ಸುಳ್ಳನ್ನು ಸಾಧಿಸುವುದಕ್ಕೆ ಮತ್ತೆ ಸುಳ್ಳು. ಹೌದು ಹೌದು, ಆ ರೀತಿ ಪರಿಸ್ಥಿತಿ ಬರ್ತದೆ, ಆಗ ಮಾನಸಿಕ ಒತ್ತಡ ಹೆಚ್ಚು, ಆಗ ಆರೋಗ್ಯ ಇಮ್ಯುನಿಟಿಯ ಅಂಶ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು. ಹಾಗೆ ಆದಷ್ಟು ಪ್ರಯತ್ನ ಮಾಡಿದರೆ ಒಳ್ಳೆಯದು. ಕ್ರೋಧವನ್ನು ಸಿಟ್ಟು ಬರೋದನ್ನು ನಾವು ಆದಷ್ಟು ಸಿಟ್ಟು ಬರುವ ವಿಚಾರ ಇದ್ರೆ ಅದನ್ನು ಅರಿತುಕೊಂಡು ಯಾಕೆ ಸಿಟ್ಟು ಅಂತ ಅರಿತುಕೊಂಡು ಅಲ್ಲಿಗೆ ಅದನ್ನು ಬಿಟ್ಟು ಬಿಟ್ರೆ ಎದುರಿನವರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು. ಅದೇ ರೀತಿ ಹಿರಿಯರನ್ನು ಗೌರವಿಸುವುದು ಅವರಿಗೂ ಸಂತೋಷ ಆಗ್ತದೆ, ನಮಗೂ ಒಂದು ಹಿರಿಯರನ್ನು ನಾವು ಇದು ಮಾಡಿದ ಗೌರವಿಸಿದ ಒಂದು ಮನಸ್ಸಿಗೆ ಒಂದು ಸಂತೋಷ. ದಿನಚರಿಯ ಶಿಸ್ತು, ನಾವು ಡಿಸಿಪ್ಲಿನ್ ಲೈಫ್ ಅಂತ ಹೇಳ್ತೇವೆ, ಅದು ಅತ್ಯಂತ ಮುಖ್ಯ. ನಾನು ಬೆಳಗಿಂದ ಸಾಯಂಕಾಲವರೆಗೆ ಯಾವ ರೀತಿ ಒಂದು ಶಿಸ್ತಲ್ಲಿ ಜೀವನ ನಡೆಸ್ತಾ ಇದ್ದೇನೆ ಅದು ಮುಖ್ಯ. ಅಲ್ಲದೆ ಶುಚಿತ್ವ, ಕ್ಲೀನ್ನೆಸ್, ಇದು ಶಾರೀರಿಕ, ಮಾನಸಿಕ, ವಾಚಿಕ ಅಂತ ಹೇಳಿ ಕಾಯ ವಾಕ್ ಮನಸ್ಸು ಅಂತ ಹೇಳ್ತೇವೆ. ಎಲ್ಲದರಲ್ಲಿ ಒಂದು ಶುಚಿ, ನಾವು ಮಾತಾಡೋದು ಒಳ್ಳೆ ಒಳ್ಳೆ ವಿಚಾರಗಳು, ಯೋಚನೆ ಮಾಡೋದು ಒಳ್ಳೆ ವಿಚಾರ. ಅದೇ ರೀತಿ ನಾವು ದಿನನಿತ್ಯ ಸ್ನಾನ ಮಾಡೋದಾಗಲಿ ಅಥವಾ ಬೇರೆ ಶೌಚಗಳನ್ನು ಮಾಡೋದಾಗಲಿ ಸಮಯ ಸಮಯಕ್ಕೆ ಮಾಡ್ತಾ ಇದ್ರೆ ಅದು ಒಂದು ಆಚಾರ, ಒಳ್ಳೆ ಆಚಾರ. ಸಹಾಯ ಇನ್ನೊಬ್ಬರಿಗೆ, ವಿನಯತೆ, ಹಾಗೆ ಅನೇಕ ಇದೆ ಇಂಥದ್ದು, ಅಹಿಂಸೆ ಇಂಥದ್ದು ವಿಚಾರಗಳು. ಇದೆಲ್ಲ ಮಾದಕ ದ್ರವ್ಯವನ್ನು ಬಿಡುವಂಥದ್ದು, ಅಂಥದ್ದು ಸೇವನೆ ಆದಷ್ಟು ದೂರ ಇರುವಂಥದ್ದು, ಇದೆಲ್ಲ ಒಳ್ಳೆಯ ವಿಚಾರ. ಅದೇ ಇದರೊಟ್ಟಿಗೆ ಒಂದು ಆಚರಣೆ ಅಂತಲೇ ಸೇರಿಸಿರುವಂಥದ್ದು ದಿನನಿತ್ಯ ಹಾಲು ಮತ್ತು ತುಪ್ಪದ ಸೇವನೆ. ಇದು ಆಹಾರ ಆದರೂ ಸಹ ಆಚಾರ ರಸಾಯನದಲ್ಲಿ ಹೇಳಿದ್ದಾರೆ, ಯಾಕಂದರೆ ಇದು ಮಾಡಲೇಬೇಕಾದಂಥ ಪ್ರಕ್ರಿಯೆ. ಪ್ರತಿಯೊಬ್ಬನು ಮುಂಚೆ ಸ್ವಲ್ಪ ಒಂದು ಕೆಲವು ವರ್ಷಗಳ ಹಿಂದೆ ನೋಡೋದಾದರೆ ಈ ಫ್ಯಾಟಿನ ಅಂಶ ಅಂತ ಕೊಬ್ಬಿನ ಅಂಶಗಳು ಒಳ್ಳೆಯದೇ ಅಲ್ಲ ಅಂತ ಹೇಳುವ ಪರಿಸ್ಥಿತಿ ಇತ್ತು. ಅರೆ ಈಗ ಇತ್ತೀಚಿನ ರಿಸರ್ಚ್ ಏನು ಮಾಡನ್ ಇದು ಹೋಗ್ತಾ ಇದೆ, ಅದರಲ್ಲಿ ಈಗ ಕೊಬ್ಬಿನ ಅಂಶ ಅಗತ್ಯ ಅಂತ ಹೇಳುವ ರೀತಿ ಬಂದಿದೆ. ಅಂದರೆ ಇದು ನ್ಯಾಚುರಲ್ ಫ್ಯಾಟಿ ಐಟಮ್ಸ್, ಹಸುವಿನ ಇದರಿಂದ ಬರುವಂಥದ್ದು, ಅಂಥದ್ದು ದೇಹಕ್ಕೆ ಅಗತ್ಯ ಅಂತ ಬರ್ತಾ ಇದೆ. ಹಾಗಾಗಿ ಮೊದಲಿನ ಆಚಾರ್ಯರು ಹೇಳಿರೋದು ಆಚಾರ ಅಂತ ಹೇಳಿರೋದು ಅಷ್ಟು ಸತ್ಯ ಅದು. ಈ ಎಲ್ಲ ಇದಲ್ಲದೆ ಇಂದ್ರಿಯಗಳ ಹತೋಟಿ, ಕೊನೆಯದಾಗಿ ಇಂದ್ರಿಯಗಳ ಹತೋಟಿ ಅಂದರೆ ನಾವು ನಮ್ಮ ಇಂದ್ರಿಯಗಳ ಉಪಯೋಗ ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಈ ಥರ ಚರ್ಮ, ಇದಿಷ್ಟು ಬರ್ತದೆ ಅದರಲ್ಲಿ. ಮುಖ್ಯವಾಗಿ ನಾವು ಈಗ ಅತಿಯಾಗಿ ಉಪಯೋಗಿಸೋದು ಕಣ್ಣನ್ನು, ಎಷ್ಟು ಬೇಗ ಅದಕ್ಕಿಂತ ಹೆಚ್ಚು ಅದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಆಡಬೇಡ ಅಂತ. ಹೌದು, ಕೆಟ್ಟದ್ದು ಹೌದು ಒಂದು ವಿಚಾರ. ಎರಡನೇದ್ದು ಅತಿ, ಈಗ ಈಗಿನ ಜನರೇಷನ್ ಹಾಗೆ ಆಗಿದೆ, ಎಲ್ಲರೂ ಅದಕ್ಕೆ ಎಕ್ಸೆಪ್ಷನ್ ಯಾರು ಇಲ್ಲ, ಅತಿಯಾಗಿ ನೋಡುವಂಥದ್ದು, ಅಲ್ಲದೆ ಅತ್ಯಂತ ದೊಡ್ಡ ಸೌಂಡ್ ಕೇಳುವಂಥದ್ದು, ಇದೆಲ್ಲ ವಿಚಾರಗಳು. ಮತ್ತೆ ಕೆಮಿಕಲ್ಸ್ ಅನ್ನು ಚರ್ಮದ ಮೇಲೆ ಉಪಯೋಗಿಸುವಂಥದ್ದು, ಸ್ಪ್ರೇಗಳಾಗಲಿ ಅಥವಾ ಕಾಸ್ಮೆಟಿಕ್ಸ್ ಆಗಲಿ, ಹೌದು ಎಲ್ಲ ಕ್ರಮೇಣ ದೇಹದ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತಾ ಇದೆ. ಚರ್ಮ ಹೇಳೋದು ನಮ್ಮ ಪ್ರೊಟೆಕ್ಟಿವ್ ಕವರ್, ಅದನ್ನು ವೀಕ್ ಮಾಡ್ತದೆ. ಹಾಗೆ ಇದಿಷ್ಟು ನಮ್ಮ ಆಚರಣೆಗಳಲ್ಲಿ ಬಂದರೆ ಆಗಂತೂ ಅಂದರೆ ಬಾಹ್ಯ ಕಾರಣಗಳಿಂದ ಬರೋದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ. ಪಂಚಕರ್ಮದ ಬಗ್ಗೆ ಈಗ ಡಾಕ್ಟರ್, ಈಗ ಪಂಚಕರ್ಮ ಮತ್ತು ಯೋಗಾಸನ ಮಾಡಬೇಕು ಅಂತ ಹೇಳ್ತೀವಿ, ಪ್ರಾಣಾಯಾಮ ಮಾಡಿ ಧ್ಯಾನ ಮಾಡಿ ಅಂತ ಹೇಳ್ತೀವಿ, ಇದರ ಒಂದು ಮಹತ್ವ ಏನು ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಲ್ಲಿ ಮತ್ತು ನಮ್ಮ ಒಂದು ಸ್ವಾಸ್ಥ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ? ನೋಡಿ, ನಾನು ಆಗಂತೂ ಅಂದರೆ ಬಾಹ್ಯ ಕಾರಣಗಳ ರೋಗ ಹೇಳಿದ್ದೇನೆ. ಎರಡನೆಯ ರೋಗದ ವಿಧಾನ ಅಂದರೆ ನಿಜ ಕಾರಣಗಳು, ದೇಹದ ಒಳಗೆ ಆಗುವ ವ್ಯತ್ಯಾಸಗಳಿಂದ ರೋಗಗಳು ಬರುವಂಥದ್ದು, ಅದು ಕ್ರಮೇಣ ಬರುವಂಥದ್ದು. ಆ ರೋಗಗಳಲ್ಲಿ ಈ ಪಂಚಕರ್ಮದ ಪ್ರಾಮುಖ್ಯತೆ ಜಾಸ್ತಿ. ನಮ್ಮ ಆಚಾರ್ಯರು ಹೇಳಿದ್ದು ಹಾಗೆ, ದೇಹದಲ್ಲಿ ಆಗುವ ವ್ಯತ್ಯಾಸಗಳನ್ನು ಆಯಾಯ ಸಮಯಕ್ಕೆ ನಾವು ಹತೋಟಿಗೆ ತಂದರೆ ಅದರಿಂದ ಆಗುವ ರೋಗಗಳ ಉತ್ಪತ್ತಿ ಕಡಿಮೆ ಆಗ್ತದೆ ಅಥವಾ ಇರುವುದಿಲ್ಲ. ಹಾಗೆ ಸ್ವಸ್ಥ ವೃತ್ತ ಪಾಲನೆ ಅಂತ ಹೇಳೋದು, ಅದೆಲ್ಲ ಅದರಲ್ಲೇ ಬರ್ತದೆ. ದಿನಚರಿ ಆಗಲಿ, ಋತುಚರ್ಯ ಇದೆಲ್ಲ ಫಾಲೋ ಮಾಡಿದಾಗ ಶಾರೀರಿಕ ವ್ಯತ್ಯಾಸಗಳಿಂದ ಆಗುವ ರೋಗಗಳು ತಪ್ಪುತ್ತವೆ. ನಾನು ಆಗಲೇ ಒಮ್ಮೆ ಸುರುವಿಗೆ ಹೇಳಿದಾಗೆ ಋತುಗಳ ಸಂಬಂಧಿ ದೇಹದಲ್ಲಿ ವಾತ ಪಿತ್ತ ಕಫಗಳು ವ್ಯತ್ಯಾಸ ಆಗ್ತವೆ ಅಂತ ಹೇಳೋದು. ಆ ಸಮಯಕ್ಕೆ ಆಯಾಯ ದೋಷಗಳು, ವಾತ ಪಿತ್ತ ಆಗಲಿ ಕಫ ಆಗಲಿ, ಅವುಗಳು ವೃದ್ಧಿಯಾದ ಸಮಯಕ್ಕೆ ನಾವು ಅವುಗಳನ್ನು ದೇಹದಿಂದ ನಿರ್ಮೂಲನೆ ಮಾಡಿದರೆ, ಹೊರಹಾಕಿದರೆ, ಆವಾಗ ರೋಗದ ಸಾಧ್ಯತೆ ಕಡಿಮೆ ಆಗ್ತದೆ. ಆಲ್ಮೋಸ್ಟ್ ನೀವು ಹೇಳ್ಬೋದು 90% ಕಡಿಮೆ ಆದಾಗೆ. ಅಂದರೆ ದೇಹದಲ್ಲಿ ಈ ರೋಗಗಳು ಬರೋದು ಈ ದೋಷಗಳ ವೃದ್ಧಿಯಿಂದ ಮಾತ್ರ. ಹಾಗಾಗಿ ಅವುಗಳ ನಿರ್ಮೂಲನೆಯನ್ನೇ ಈ ಪಂಚಕರ್ಮ ಚಿಕಿತ್ಸಾ ಕ್ರಮದಲ್ಲಿ ನಾವು ಹೇಳಿರುವಂಥದ್ದು. ಅದನ್ನು ಋತು ಶುದ್ಧಿ ಅಂತೇಳಿ ಹೇಳ್ಬೋದು. ಕಾಲಕಾಲಕ್ಕೆ ದೇಹವನ್ನು ಶುದ್ಧಿ ಮಾಡೋ ಕ್ರಿಯೆ ಈ ಪ್ರಾಕ್ಟೀಸ್. ಇಂಥದ್ದೊಂದು ಮೊದಲಿನ ಕಾಲದಲ್ಲಿ ಹುಳಗಳನ್ನು ಹೊಟ್ಟೆಯಿಂದ ತೆಗಲಿಕ್ಕಂತ ಭೇದಿ ಮಾಡಿಸುವಂತೇಳಿ ಒಂದು ಅಭ್ಯಾಸ ಇತ್ತು ಜನರಲ್ಲಿ. ಅದು ಮೂಲ ಕಾರಣ ಇದೇ ಇದ್ದಿರಬಹುದು ಅಂತ ಅನ್ನಿಸ್ತದೆ ನನಗೆ. ಆಯುರ್ವೇದದ ಒಂದು ಜ್ಞಾನದಿಂದನೇ ಮಾಡ್ತಾ ಇದ್ದಿರ್ಬೋದು ಅಂತ. ಅದರಲ್ಲಿ ಮುಖ್ಯವಾಗಿ ನಾನು ಹೇಳೋದಾದ್ರೆ ಪಂಚಕರ್ಮ ಚಿಕಿತ್ಸೆ ಯಾವುದೆಲ್ಲ ಯಾವಾಗ ಉಪಯೋಗಿಸಬೇಕು ಅಂತೇಳಿ, ಪ್ರತಿಯೊಬ್ಬರು ಅದಕ್ಕೆ ಆರೋಗ್ಯವಂತರು ಇದಕ್ಕೆ ಈ ಚಿಕಿತ್ಸೆಯನ್ನು ಮಾಡಿಸಿಕೊಂಡ್ರೆ ಅವರಿಗೆ ಸಂಭಾವಿತ ರೋಗಗಳು ಕಡಿಮೆ. ಆಗಲೇ ಹೇಳಿದೆ, ವಸಂತ ಋತುವಿನಲ್ಲಿ ಫೆಬ್ರವರಿಯಿಂದ ಏಪ್ರಿಲ್ ಟೈಮಲ್ಲಿ ಕಫದ ವೃದ್ಧಿ ಅಂತೇಳಿ, ಆಗ ಒಂದು ವಮನ ಚಿಕಿತ್ಸೆ ಅಂತ ಮಾಡ್ತೇವೆ. ಪಂಚಕರ್ಮದ 5 ಶುದ್ಧಿ ಕ್ರಿಯೆಗಳಲ್ಲಿ ಒಂದು ವಮನ ಅಂತ, ಕಫವನ್ನು ವಾಂತಿ ಮಾಡಿಸುವುದರಿಂದ ತೆಗೆಯುವಂಥದ್ದು, ಔಷಧಿ ಕೊಟ್ಟು ಮಾಡುವಂಥದ್ದು. ಎರಡನೇದ್ದು ಶರದ್ ಋತುವಿನಲ್ಲಿ ವಿರೇಚನ ಚಿಕಿತ್ಸೆ ಅಂತ, ಆಗಸ್ಟಿಂದ ಅಕ್ಟೋಬರ್ನ ಟೈಮಲ್ಲಿ ಔಷಧಿ ಕೊಟ್ಟು ಭೇದಿ ಮಾಡಿಸಿ ದೇಹದಿಂದ ಪಿತ್ತದ ಅಂಶವನ್ನು ತೆಗೆಯುವುದು ಅಂತ. ಈ ಎರಡೂ ಚಿಕಿತ್ಸಾ ಕ್ರಮಗಳಲ್ಲಿ ಈ ಔಷಧಿ ಕೊಡುವ ಮುಂಚೆ ಪೂರ್ವಕರ್ಮ ಅಂತ ಇರ್ತದೆ, ಅಂದರೆ ದೇಹವನ್ನು ತಯಾರಿ ಮಾಡೋದು. ಆ ಕಶ್ಮಲಗಳು ನಮ್ಮ ಬೆರಳಿನ ತುದಿಯಿಂದ ಸಹ ಹೋಗಬೇಕು, ಬರೀ ಕರುಳಿನಿಂದ ಮಾತ್ರ ಅಲ್ಲ. ಅದಕ್ಕಾಗಿ ನಾವು ದೇಹವನ್ನು ಪ್ರೊಸೆಸ್ ಮಾಡ್ತೇವೆ, ಅಂದರೆ ಪೂರ್ವಕರ್ಮ ಅಂತ ಮಾಡ್ತೇವೆ. ಔಷಧಿಯುಕ್ತ ತುಪ್ಪವನ್ನು, ಅಲ್ಲದ್ರೆ ಪ್ಲೈನ್ ತುಪ್ಪ ಇರ್ಬೋದು, ಅಂಥ ತುಪ್ಪವನ್ನು ಕ್ರಮೇಣ ವೃದ್ಧಿ ಮಾಡಿ ಕುಡಿಸ್ತೇವೆ. ಆಮೇಲೆ ಒಂದು ಅಥವಾ ಮೂರು ದಿವಸ ಶರೀರವನ್ನು ಎಣ್ಣೆ ಹಚ್ಚಿ ಸ್ಟೀಮ್ ಇದರಲ್ಲಿ ಬೆವರಿಸುವ ಚಿಕಿತ್ಸೆ, ಸ್ವೇದನ ಚಿಕಿತ್ಸೆ ಅಂತ ಹೇಳ್ತೇವೆ, ಅದನ್ನು ಮಾಡಿಸ್ತೇವೆ. ಇದು ಎರಡು ಆದಾಗ ದೇಹ ರೆಡಿ ಆಗ್ತದೆ ಕಶ್ಮಲಗಳನ್ನು ಹೊರಗೆ ಬಿಡಲಿಕ್ಕೆ, ಆಮೇಲೆ ಔಷಧಿ ಕೊಡುವಂಥದ್ದು. ಮೂರನೆಯ ಇದು ಗ್ರೀಷ್ಮ ವರ್ಷ ಋತುವಿನ ಸಮಯದಲ್ಲಿ ಬಸ್ತಿ ಚಿಕಿತ್ಸೆ ಅಂತ, ಈ ಎನಿಮಾ ಚಿಕಿತ್ಸೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಆಯುರ್ವೇದದಲ್ಲೂ ಬಸ್ತಿಕರ್ಮ ಅಂತ ಹೇಳ್ತೇವೆ. ಮತ್ತು ಎನಿಮಾ ಅಂದರೆ ಸೋಪ್ ವಾಟರ್ ಹಾಗೆ ಹೀಗೆ ಅಂತ ಕೊಡುವಂಥದ್ದು, ಗ್ಲಿಸರಿನ್ ಎನಿಮಾ ಅಂತ. ಅರೆ ಆಯುರ್ವೇದದಲ್ಲಿ ಔಷಧೀಯ ಕಷಾಯಗಳನ್ನು ಅಥವಾ ತುಪ್ಪಗಳನ್ನು ಅಥವಾ ಎಣ್ಣೆಗಳನ್ನು ಕೊಟ್ಟು ಎರಡು ನಮೂನೆಯಲ್ಲಿ ಚಿಕಿತ್ಸೆ ಮಾಡ್ತೇವೆ. ಒಂದು ಕಷಾಯ ಬಸ್ತಿ ಅಂತ, ಅದು ಕಷಾಯಗಳನ್ನು ಮತ್ತೆ ಕೊಡುವಂಥದ್ದು. ಎರಡನೇದ್ದು ಅನುವಾಸನ ಬಸ್ತಿ ಅಂತ, ಅಲ್ಲಿ ಎಣ್ಣೆ ಅಥವಾ ತುಪ್ಪದ ಅಂಶಗಳನ್ನು ಕೊಟ್ಟು ಚಿಕಿತ್ಸೆ ಮಾಡೋದು. ಈ ಎಲ್ಲ ಅಲ್ಲದೆ ಇನ್ನೊಂದು ಚಿಕಿತ್ಸಾ ಕ್ರಮ ಹೇಳೋದು ನಸ್ಯಕರ್ಮ ಅಂತ. ಅದು ಶರೀರದ ಮೇಲ್ಭಾಗದಲ್ಲಿ ಅಂದರೆ ಕುತ್ತಿಗೆ ಮತ್ತು ಅಲ್ಲಿಂದ ಮೇಲಿನ ಭಾಗದಲ್ಲಿರುವಂಥ ಕಶ್ಮಲಗಳನ್ನು ತೆಗಿಲಿಕ್ಕೆ ಅಂತಿರುವಂಥದ್ದು. ಅದನ್ನು ಸಹ ಮಾಡಿದರೆ ಪಂಚಕರ್ಮಗಳು ಕಂಪ್ಲೀಟ್ ಆಗ್ತದೆ. ಟೈಮ್ ಟೈಮಿಗೆ ಈ ಚಿಕಿತ್ಸಾ ಕ್ರಮ ಫಾಲೋ ಮಾಡಿದ ಕೂಡಲೇ ಈ ವಾತ ಪಿತ್ತ ಕಫದಿಂದ ಆಗುವಂಥ ಬಾಧೆಗಳು ಆಲ್ಮೋಸ್ಟ್ ಇರುವುದಿಲ್ಲ ಅಂತ ಹೇಳ್ಬೋದು ನಾನು. ಹಾಗೆ ಯೋಗ ಮತ್ತು ಪ್ರಾಣಾಯಾಮ ಮತ್ತು ಧ್ಯಾನ ಕೊನೆಯದಾಗಿ, ಇದು ಈಗಿನ ಸಮಯದಲ್ಲಿ ಅತ್ಯಂತ ಪ್ರಚಲಿತ ಆಗಿದೆ. ಹಾಗೆ ನಾನು ಅದನ್ನು ಪುನಃ ಏನು ಹೇಳಬೇಕಂತಿಲ್ಲ. ಆದರೆ ಅವುಗಳ ರೋಲು ಪ್ರತಿಯೊಬ್ಬನ ಜೀವನದಲ್ಲೂ ಮುಖ್ಯ ಉಂಟು. ಪ್ರತಿಯೊಬ್ಬರು ಈಗ ನಿಯಮಿತವಾಗಿ ನಿಯಮಿತ ಮಾಡಬೇಕು. ಅದರಲ್ಲಿ ದುಡ್ಡು ಸಹ ಖರ್ಚಿಲ್ಲ. ಒಮ್ಮೆ ಕಲಿತು ಬಿಟ್ರೆ ಜೀವನ ಪರ್ಯಂತ ಮಾಡಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಸಮಯ ಒಂದು ಕೊಡಲಿಕ್ಕಿರುವಂಥದ್ದು, ಅದು ಸ್ವಲ್ಪ ಸಮಯ ಕೊಟ್ಟರೆ ಸಾಕು. ದಿನದಲ್ಲಿ ಒಂದು ಸಮಯ ಮಾಡಿದರೂ ಸಾಕು, ಎರಡು ಸಲ ಮಾಡಿದರೆ ಭಾರಿ ಒಳ್ಳೆಯದು. ಹಾಗೆ ಅದರ ಈ ಎಲ್ಲ ರೀತಿಯ ಕ್ರಮಗಳನ್ನು ಅನುಸರಿಸಿದರೆ ನಿಜ ರೋಗಗಳು ಏನು, ನಮ್ಮ ಆಹಾರ ಇದರಿಂದ ಬರುವಂಥ ವಾತಪಿತ್ತ ಕಫದಿಂದ ಆಗುವಂಥ ರೋಗಗಳನ್ನು ನಾವು ತಡೆಗಟ್ಟಬಹುದು. ಒಟ್ಟಿನಲ್ಲಿ ಡಾಕ್ಟರ್, ಈಗ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎನ್ನುವಂಥ ಒಂದು ಮಾತು ಎಷ್ಟರ ಮಟ್ಟಿಗೆ ನಿಜ ನೋಡಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುವಂಥದ್ದು. ಎಲ್ಲ ರೀತಿಯ ಚಟುವಟಿಕೆಗಳು ನಮ್ಮಿಂದ ಆಗುವಂಥದ್ದು. ಆಹಾರ ಸೇವೆ ನಮ್ಮಿಂದ ಅಥವಾ ಒಳ್ಳೆಯ ಚಿಂತನೆಗಳು ಮಾಡೋದು ನಾವೇ. ಹಾಗಾಗಿ ನಮ್ಮ ಆರೋಗ್ಯ ಇನ್ನೊಬ್ಬರ ಕೈಯಲ್ಲಿ ಸಾಧ್ಯವೇ ಇಲ್ಲ. ವೈದ್ಯರು ಇರುವುದು ಒಂದು ಒಳ್ಳೆಯ ವಿಚಾರಗಳನ್ನು ಹೇಳಿಕೊಡ್ಲಿಕ್ಕೆ. ಏನಾದ್ರು ಸರಿ ತಪ್ಪು ಗೊತ್ತಾಗದಿದ್ದರೆ ನಾವು ಅದನ್ನು ಸರಿಪಡಿಸ್ತೇವೆ. ಅಲ್ಲ, ವ್ಯಾಧಿ ಬಂದ ಮೇಲೆ, ರೋಗ ಬಂದ ಮೇಲೆ ಚಿಕಿತ್ಸೆ ಮಾಡಬೇಕಾದ್ರೆ ವೈದ್ಯರ ಅಗತ್ಯ ಇದೆ. ಅದಕ್ಕಿಂತ ಉತ್ತಮವಾದದ್ದು ನಾನು ಈಗ ಏನು ಹೇಳಿದ ವಿಚಾರಗಳು. ಅಲ್ಲಿ ವೈದ್ಯರ ಯಾವ ಒಂದು ಸಹಾಯವೂ ಬೇಕಾಗಿಲ್ಲ. ನೀವು ಸಂತೋಷದಿಂದ ಜೀವನ ನಡೆಸಬಹುದು. ಬಹಳ ಸಂತೋಷ ಡಾಕ್ಟರ್ ರವೀಂದ್ರ ಭಟ್ ಅವರೇ. ಆರೋಗ್ಯ ರಕ್ಷಣೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವಂತಹದ್ದು ಹಾಗೂ ಇದರಲ್ಲಿ ಈ ಆಯುರ್ವೇದದ ಒಂದು ಚಿಕಿತ್ಸಾ ಕ್ರಮದ ಒಂದು ಪ್ರಾಮುಖ್ಯತೆ ಏನು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರಿಗಾಗಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆರೋಗ್ಯ ರಕ್ಷಣೆಯಲ್ಲಿ ಆಯುರ್ವೇದದ ಪಾತ್ರ, ಈ ವಿಷಯವಾಗಿ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಕೆ ರವೀಂದ್ರ ಭಟ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕೇಳೋಣ ಈಗ ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಹಿಂದೆ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಗೆ ಕರೆ ಮಾಡಿ. ಹಾಗೆ ಹಾಗೆ ಘವರಾನ ಮತ್ ಸುರಕ್ಷಿತ ರಹನ ಘವರಾನ ಮತ್ ಹುವಾ ದಿಖೇ ತೋ ಝುಕ ಕರ ಚಲೋ ಶಾರ್ಟ್ ಸರ್ಕಿಟ್ ಹೋ ಬಿಜಲೀ ಪಹಲ ಬಂದ್ ಕರನಾ ಏಕ ಶೂನ್ಯ ಏಕ ಪೇ ಆಲ ಲಗಾಓ ದಮಕಲ್ ಕೋ ಜಲ್ದಿ ಬುಲವಾಓ ಲಿಫ್ಟ್ ನಹೀ ಸೀಡಿಯಾ ಸಜಾಓ ಗಿಲೆ ಕಪಡೆ ಸೇ ನಾಕ್ ಮೂ ಛುಪಾಓ ಅಗರ ಕಪಡೆ ಮೇ ಲಗ ಜಾಯೇ ಆಗ ಲುಡಕ ತೋ ಕರ ಚಲ್ ತೂ ಮತ್ ಭಾಗ ಆಗ ಲಗೀ ಘಬರಾನಾ ತಯಾರಿ ಮೇ ಹೀ ಸಮಜ್ದಾರಿ ಹೈ ಅನುಶಾಸಿತ್ ರಹೇ ಸುರಕ್ಷಿತ್ ರಹೇ NDMA ದ್ವಾರಾ ಜನಹಿತ್ ಮೇ ಜಾರಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಹಿಂದೆ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಗೆ ಕರೆ ಮಾಡಿ. ಜನಪದ ಸಂಗೀತದಲ್ಲಿ ಮಾದೇವಿ ಭಕ್ಕಿರಯ್ಯ ತೆರಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. No. ಮುಂದೆ ಅತ್ತಿಗೆಯಾಗಿ ಬಂದ ಬಾಲೆಯನ್ನು ತಂಗಿ ತನ್ನಣ್ಣನ ಬಳಿ ವರ್ಣಿಸುವ ಹಾಡು.